ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಯಕ್ಷಗಾನದ ಹಾಡುಗಳು, ಕೃಷಿ ಮಾಹಿತಿ ಹಾಗೂ ಭಕ್ತಿಗೀತೆಯನ್ನು ಕೇಳುವಿರಿ. ಮೊದಲಿಗೆ ಯಕ್ಷಗಾನದ ಹಾಡುಗಳು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸೌಗಂಧಿಕ ಹರಣ. ಭಾಗವತರು ಶ್ರೀಪತಿ ನಾಯಕ್ ಆಜೇರು. ಮದ್ದಳೆ ಗೋಪಾಲಕೃಷ್ಣ ಭಟ್ ತೆಂಕಬೈಲು. ಚೆಂಡೆ ಪ್ರಕಾಶ್ ಬಂಗಾರಡ್ಕ. ನಿರೂಪಣೆ ರಾಧಾಕೃಷ್ಣ ಕಲ್ಚಾರ್. ಕೇಳಿ ಸೌಗಂಧಿಕ ಹರಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ದೇವತೆಗಳ ಕೈಯ ಕಪ್ಪವ ಗೊಂಬಗೆ ಮುಖದ ವಗೆ ಗಣಪಗೆ ಪ್ರಸಂಗ ಸೌಗಂಧಿಕ ಹರಣ. ಇದನ್ನು ಬರೆದವರು ಧ್ವಜಪುರದ ನಾಗಪ್ಪಯ್ಯ ಎಂಬ ಹೆಸರಿನ ಕವಿ. ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿ ಸೌಗಂಧಿಕ ಪುಷ್ಪದ ಪರಿಮಳದಿಂದ ಆಕರ್ಷಿತಳಾಗಿ ಅದನ್ನು ತಂದುಕೊಡೆಂದು ಭೀಮನಲ್ಲಿ ಕೇಳುವ ಸನ್ನಿವೇಶದಿಂದ ಪ್ರಾರಂಭವಾಗ್ತದೆ. ಇದೀಗ ಮೊದಲ ಹಾಡು ವಿಧುಕುಲಾದೀಪ ಕೇಳು. ವಿಧುಕುಲಾಧಿಪ ಕೇಳಿ ಪರಿಯಿಂದ ಲಾವನ ಮುದತಿ ಸಂಚರಿಸುತ್ತೀರೇ ಚತುರ ಮಾರುತನು ಬಿರೇ

ಸರದಿಯ ದಾಟಿದ ಘನತರ ರೂಪವ ಸರದಿಯ ದಾಟಿದ ಘನತರ ರೂಪವ ಕರುಣಿಸಲಿ ಕಿವಿ ಬರಿದ ಸಗಸನೆ ಗಿರಿಯವನೆನ್ನುವ ಪ್ರೇಮ ನಿನ್ನ ಗಿರಿ ಲಾಲಿಸಿ ನಾನು ನಿನ್ನ ತಮ್ಮ ಎಂಬ ಪ್ರೇಮ ನಿನಗಿದ್ರೆ ಹಿಂದೆ ಲಂಕೆಯನ್ನು ಸೇರುವುದಕ್ಕಾಗಿ ಸಮುದ್ರೋಲ್ಲಂಘನ ಮಾಡುವಾಗ ಧರಿಸಿದ ವಿಶೇಷವಾದ ನಿನ್ನ ರೂಪವನ್ನು ತಾನು ನೋಡಬೇಕು ಅಂತ ಭೀಮ ಬಯಸ್ತಾನೆ. ನೀನದನ್ನು ನನಗೆ ತೋರಿಸಬೇಕು ಅಂತ ಹನುಮಂತನಲ್ಲಿ ಕೇಳುತ್ತಾನೆ. ಆದರೆ ಎಲ್ಲರಿಗೂ ಈ ರೂಪ ಸುಲಭ ಲಭ್ಯವಲ್ಲ. ಹನುಮಂತ ಭೀಮಸೇನಲ್ಲಿ ಹೇಳ್ತಾನೆ, ಏನು ಮರುಳೆ ನಿನಗೆ? ಮರುಳಾದೆಯೇನಯ್ಯ ತಮ್ಮನೆ ಸೇನ. ಹನುಮಂತನನ್ನು ಬೀಳ್ಕೊಂಡು ಕುಬೇರನಿದ್ದಲ್ಲಿಗೆ ಬರ್ತಾನೆ, ಅರ್ಥಾತ್ ಅವನ ಕೊಳದಲ್ಲಿದ್ದ ಸೌಗಂಧಿಕ ಸುಮಗಳನ್ನು ಕಾಣ್ತಾನೆ. ಕಾವಲಿದ್ದ ಭಟರನ್ನೆಲ್ಲ ಓಡಿಸಿ ಸುಮಗಳನ್ನು ಕೊಯ್ಯುವುದಕ್ಕೆ ಪ್ರಾರಂಭಿಸ್ತಾನೆ. ಈ ದೂರು ಕುಬೇರನಿಗೆ ಮುಟ್ಟುತ್ತದೆ. ಆಗ ಕುಬೇರ ದೂರ ಹೇಳಿದ ಚರರ ಮಂತ್ರಿಯನ್ನು ಭೀಮನನ್ನು ವಿಚಾರಿಸುವುದಕ್ಕಾಗಿ ಕಳುಹಿಸಿಕೊಡ್ತಾನೆ. ಭೀಮ ಮತ್ತು ಕುಬೇರನ ಮಂತ್ರಿಗೆ ಯುದ್ಧ ನಡೆಯುತ್ತದೆ. ಅವರಿಬ್ಬರ ನಡುವೆ ನಡೆಯುವ ಯುದ್ಧ ಸನ್ನಿವೇಶದ ಎರಡು ವೀರರಸದ ಪದ್ಯಗಳು. Thank you.

2.4 ಕ್ವಿಂಟಲ್ ಒಣ ಕೊಕ್ಕೋ ಬೀಜವನ್ನು ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆ. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ, ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ತೀರದಿ ಬಾಲಕೃಷ್ಣನು ಕೊಳಲನೂದಲು ಮೋಹಗೊಂಡನು, ತುಂಗಾ ತೀರದಿ ಬಾಲಕೃಷ್ಣನು ಕೊಳಲನೂದಲು ಮೋಹಗೊಂಡನು. ಎಲ್ಲ ಮರೆತು ಉಲ್ಲಾಸದಿಂದಲೇ ಕಾಣಲೆಂದು ಓಡೋಡಿ ಬಂದನು. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ, ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ಸಂಧ್ಯೆಯು ಆರತಿ ಎತ್ತಿರುವಾಗ ಗಾಳಿ ಬೀಸಿರುವಾಗ ಮುರಳಿ ಲೋಲನ ಸ್ವರವ ಕೇಳುತ್ತಾ ಗೋವುಗಳು ತಲೆದೂಗಿರುವಾಗ ಬಾಲಕನಾಗಿ ಬಂದ